20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ ಸರಿಯಾಗಿ 6:50:45. ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಸ್ನೇಹಿತರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಕೇಳಲಿದ್ದೀರಿ. ಪ್ರಸ್ತುತಪಡಿಸಲಿದ್ದಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಅನಂತರ ಕೃಷಿಲೋಕ, ತದನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ, ಓ ಬಾರಣ್ಣ, ನಿಂಗೆ ಒಂದ್ ವಿಚಾರ ಹೇಳ್ಬೇಕು. ಏನಪ್ಪ ಅದು? ಎಲ್ಲ ಕುಂತಾನ್ ನೋಡು, ಕಣ್ಣ ಮುಚ್ಕೊಂಡು. ಚಂದ್ರಣ್ಣ, ಅವನ್ ಬಿಡು, ಒಂದೊಂದ್ ಅವತಾರವೇ ಅವಂದು. ಮೊನ್ನೆ ಅದೇನಪ್ಪ ಗರ್ ಗರ್ಮೆ ತಿರಂಗ ಯವ್ವ ಹೇಳದ್ರಲ್ಲ, ಹೌದು, ಮನ್ ಮನೆ ಮೇಲೂ ಪಟಾವ ಆರಿಸ್ಬೋದು ಅಂತ. ನಾನು ಹೋಗಿ ಪಟಾವ ತಕಬಂದೆ. ನಮ್ ಚಂದ್ರನ್ಗೆ ಹೋಗೋಣ ಪಟಾವ ಮ್ಯಾಲ್ ಕಟ್ಟಕ್ಕೆ, ಗಟ್ಟಿಯಾಗಿರೋವು ಒಂದ್ ಮೂರ್ ಕಡ್ಡಿಯ ಚಂದಾಗಿರೋ ಕಿತ್ಕಪ್ಪ ಅಂದ್ರೆ ತಕೊಂಡೇನ ಬಂದ. ಹಸಿ ಕಡ್ಡಿ ಆಗ್ತಿದಂಗೆ ಲಟಕ್ ಅಂದ್ ಮುರ್ಕೊಬಿಡುದೆ. ಅಯ್ಯೋ, ನಾ ಏನು ನುಗ್ಗೆ ಕಡ್ಡಿ ತಂದು ಕೊಟ್ಟಿದ್ದ ನಿಂಗೆ? ಮತ್ತೆ ಏನ್ ಬಗನೆ ಗುಟ್ಟ ತಂದಿದ್ಯಪ್ಪ? ಅಲ್ಲಕ್ಕಪ್ಪ, ನಿಂಗೆ ನೆಟ್ಟ ಕಟ್ಟಾಕ ಆಗದೆ ಕಟ್ ಮಾಡ್ಬಿಟ್ಟೆ ಅದ ನೀನು. ಅಲ್ಲ ಕಣ್ಣ, ನೀನ್ ಎಂತ ಕಡ್ಡಿ ಇರ್ಬೇಕು, ಅದು ಮುರ್ದೋಯ್ತಲ್ಲ ಅದು. ಬುಡವ, ನಮ್ಮ ಒಂದಾದ್ರ ಸರಿಯಪ್ಪ, ಕಮಲಕ್ಕನ ಮನೆಗೂ ಅದೇ ಆಯ್ತು. ಹಂಗೆ ಆಯ್ತು. ಅಲ್ಲ ನೀನು ಕಂಪ್ಲೇಂಟ್ ಆಗಿ ಇನ್ನೊಂದು ಕಡ್ಡಿ ಸೇರಿಸ್ಬಿಟ್ಟು ಕಟ್ಟಿದ್ಯಾ ಅಂತ ಕಾಣ್ತದ. ಇಲ್ಲ, ನಾನು ಬಿದ್ರಾಚಲ್ ಕಟ್ಟಿದ್ದಿ ನೋಡ್ದ ಜಾಣ. ನೀ ಕಡ್ಡಿ ತನ್ನಲ್ಲಪ್ಪ ಮಡ್ಗಿದ್ದಿ ಸಾಲಾಗಿ ಅಲ್ಲೇ ಜಗಲಿ ಮೇಲೆ. ನಮ್ ಕಾಳ ಇನ್ನುವೆ ನಮ್ ಸಿದ್ದಣ್ಣ ಬತ್ತಿದ್ರಲ್ಲ, ಅಣ್ಣ ಇದೇನ ಕಡ್ಡಿ ಅಂದ್ರು. ಅಲ್ಲಕ್ಕಪ್ಪ, ಇದು ಮನ್ ಮನೆ ಮೇಲೆಲ್ಲ ಬಾವುಟ ಆರಿಸ್ಬೇಕಲ್ಲಪ್ಪ, ಭಾರತದ ಧ್ವಜವಾ, ಅದಕ್ಕೆ ತಂದಿವ್ನಿ. ಹಂಗಾರೆ ನಿಮ್ ಫ್ರೆಂಡ್ಗಳ ಕೊಟ್ಬಿಟ್ಟಿಯ ಅಂತಂದ. ಯಾರ ನಮ್ ಫ್ರೆಂಡು? ನೀವು ನಮ್ ಫ್ರೆಂಡಿಯೇ ಅಂದಿ. ಅದಕ್ಕಯ್ಯ ಜಯಣ್ಣಗೂ ಕಮಲಕ್ಕೂ ಯಾಕೆ ಕೊಟ್ಬಿಟ್ಟು ಬಂದಿ ಕಣ, ಬೇಕಿದ್ರೆ ನೀನು ಎತ್ಕೊಂಡು ಹೋಗು ಅಂತಂದ್ರೆ ಆ ಕಟ್ನೆ ಎತ್ಕೊಂಡ್ ಹೋಗ್ಬಿಡೋದಪ್ಪ ಅವರು. ಆಮೇಲಿಂದ ನಾನು ಬಿದ್ರಾಚೆ ಇತ್ತು, ಅದೇ ವಸಿ ಸೆರೆದು ಎರಡ್ ಜನ ಬೈಕತ್ತಾರ ಅದೇನೆ ಎಲ್ಲಾರು ಅದ ಕಟ್ಟಕ್ ಹೋಗಿ ಮುರ್ದೋಗಿ ಅಲ್ಲಕವು ನಮ್ ಸಿದ್ದಣ್ಣ ನಟ್ಟಿ ಮೇಲುವೆ ನಮ್ ಕಾಳನ್ನ ನಟ್ಟಿ ಮೇಲು ಅಲ್ಲಕಪ್ಪ ಸಾಯಂಕಾಲ ನಾವು ಹೋಯ್ತಾವನಿ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಆರ್ತಾ ಇದೆ ಬೆಳಗನ ಆರ್ಸ ಅದಕ್ಕೆ ನಾನು ಯಾಕಪ್ಪ ಇದು ಅಂತ ಅಣ್ಣ ಆರ್ಲಿ ಬಿಡಣ ಚೆನ್ನಾಗಿ ಆರ್ತಾ ಇದೆ ಗಾಳಿಗೆ ಅಂತಂದ್ರು ಅದಕ್ಕೆ ಹಂಗೆಲ್ಲ ಆರಿಸ್ಬಾರ್ದು ಕಪ್ಪ ಈ ಸೂರ್ಯ ಅದು ಮುಳುಗಕ್ಕಿಂತ ಮೊದ್ಲಿಯೇ ಅದನ್ನ ತೆಗೆದು ಮಡಿಸಿ ನೀಟಾಗಿ ಟ್ರಂಕ್ ಒಳಗೆ ಇಡು ಅಂತ ಅನ್ಬಿಟ್ಟು ನಾನೇ ಹತ್ತಿ ಆ ಬಾವುಟ ಇಳಿಸಿ ಮಡಿಸಿ ಕೊಟ್ಬಿಟ್ಟು ಬಂದಿ. ಕಮಲಕ್ಕ ನಿಮ್ಮ ಅಟ್ಟಿ ಮೂಲ್ಗೆ ಒಂದು ಮನೆ ಐತಲ್ಲ ಐಕ ಅಪೇಕ್ಷೆ ಪಡ್ತಾವೆ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ತಕೊಬಂದು ಕೊಟ್ಬಿಡುದ. ಮಗ ಕೈಲಿ ಹಿಡ್ಕೊಂಡು ಎಲ್ಲೆಲ್ಲೋ ಓಡಾಡ್ತಿತ್ತು. ನಾನು ಕರೆದ್ಬಿಟ್ಟು ಕೇಳ್ದೆ ಮಗ ಎಂತದ್ಲ ಇದು ಅಂತ. ನಮ್ಮ ಅವ್ ತೆಕ್ಕೊಟ್ಟದೆ ಸ್ವಾತಂತ್ರ್ಯ ದಿನ ಹಿಡ್ಕ ಓಡಾಡ್ತಿದ್ದೀನಿ ಅಂತ ನಾನು ಹೇಳ್ದೆ. ಪ್ಲಾಸ್ಟಿಕ್ ಎಲ್ಲ ಬೇಡ ಕಳ್ಳ ಮಗ, ರಾಷ್ಟ್ರ ಧ್ವಜ ಅಂದ್ರೆ ಅದಕ್ಕೆ ಅದರದ್ದೇ ಅದು ಗೌರವ ಐತೆ. ಹಂಗಾಗಿ ಯಾವತ್ತು ಅಷ್ಟೇ ಈ ಖಾದಿ ಬಟ್ಟೆನಾಗ ಮಾಡಿರ್ತಾರಲ್ಲ ಅದ ಪಟ ಅಂತ ಆರಿಸ್ಬೇಕು. ಈ ಪ್ಲಾಸ್ಟಿಕ್ ಎಲ್ಲ ತಗೋ ಹೋಗಿ ಕೊಟ್ಬಿಡು ಅಂದೆ. ಮಗ ಪಾಪ ಮಾತು ಕೇಳಿ ಅವಂತ ಹೋಗಿ ಹೇಳ್ತು ಅಂತ ಕಾಣ್ತತೆ. ಅವ ಬಂದ್ ಹಂಗೇನ್ ಅನ್ಬೇಕು, ಜಯಣ್ಣ ಈಗ ಹೇಳಿದ್ಯಲ್ಲ ನೀನೇ ತಕೊಬಂದು ಕೊಡು ಅನ್ನೋದೆ. ಆಮೇಲೆ ಮನೆಯಾಗ ಒಂದಿತ್ತು ಸಣ್ಣದು, ನಿಮ್ಮಿಬ್ರಿಗೂ ದೊಡ್ಡದ್ ತಂದು ಕೊಡ್ನಿಲ್ವೇ, ಸಣ್ಣದೊಂದು ಮಡಿಕೊಂಡಿದ್ದೆ ತಕೊಳವ ಅಂತ ಹೇಳಿ ಕೊಟ್ಬಿಟ್ಟು ಹೇಳ್ದೆ. ನೋಡವ್ವ ಧ್ವಜ ಇದನ್ನ ತುಂಬಾ ಜೋಪಾನ ಮಡಿಕೋಬೇಕು, ಇದಕ್ಕ ಕೊಳೆ ಮಾಡಂಗಿಲ್ಲ, ಆಮೇಕೆ ತೂತ್ಗ ಮಾಡಂಗಿಲ್ಲ, ಆಮೇಲೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಮಡಗಂಗಿಲ್ಲ, ನೀಟಾಗಿ ಇಸ್ತ್ರಿಯ ಮಾಡ್ಬಿಟ್ಟು ಪೆಟ್ಟಿಗೆ ಒಳಗೆ ಮಡಿಕೋಬೇಕು. ಮುಂದಿನ ಕಿತ್ತಲ್ಲ ಗೌರವವಾಗಿ ಅದನ್ನ ನಡೆಸ್ಕೋಬೇಕು. ಈಗ ನೀನ್ ನೋಡಿಲ್ವಾ ಈ ಮಿಲಿಟ್ರಿನಲ್ಲಿ ಹೆಂಗೆ ಅದ ಹಿಡ್ಕೊಂಡು ಗೌರವ ಸಲ್ಲಿಸ್ತಾರೆ. ಕೆಂಪುಕೋಟೆ ಮೇಲೆ ಭಾಷಣ ಮಾಡ್ನಿಲ್ವಾ ಪ್ರಧಾನ ಮಂತ್ರಿಗಳು, ಆಗ ನೋಡ್ನಿಲ್ವಾ ಹೆಂಗೆ ಗೌರವ ಕೊಡ್ತಾರೆ, ಸಲ್ಯೂಟ್ ಅಂತಿದ್ದಂಗೆ ಹೆಂಗೆ ಸಟಕ್ ಅಂತ ನಿಂತ್ಕೊಂಡು ಏನ್ ಖುಷಿ ಆಯ್ತು. ರೋಮಾಂಚನ ಆಯ್ತು. ಏನ ಮುಂದಿನ ಕಿತ್ತ ನಾಮು ರೆಡ್ ಪೋರ್ಟು ಅದೇಕವ ಗೊತ್ತಾಯ್ತು ಅಲ್ಲಿಗೆ ಹೋಗ್ಬಿಡಮ್ಮ ಅಂತ ಫ್ರಂಟ್ ಅಲ್ಲೇ ಕುಂತ್ಕೊಂಬಿಡಮ್ಮ. ನಮ್ಗೆ ಯಾರು ಕರ್ದಾರ ಲೋಗಕ್ಕೆ ಏನ್ ಓದೋರ್ನೆಲ್ಲ ಬಿಟ್ಬಿಟ್ಟಾರ ನೋಡಿ ತಡಿ. ಏನಕ್ಕೆ ಗೊತ್ತಾ, ಓದ್ಕಿತ ನಮ್ಮ ವಡ್ಗೆರೆ ಚಿನ್ಸ್ವಾಮಿ ಬರ್ನಿಲ್ವಾ ಅವನ್ನ ಗಣರಾಜ್ಯೋದಿನೋತ್ಸವಕ್ಕೆ ಕರೆದಿದ್ರಂತೆ. ಏನಿ ಗಂಡ ಹೆಂಡತಿ ಇಬ್ರು ಹೋಗಿದ್ರಂತೆ, ಅದೇನೋ ಹನಿ ನೀರಾವರಿ ಇದೇನೋ ಮಾಡ್ಕೋಬಿಟ್ಟವನೇ ಅಂತ. ಅದಕ್ಕ ಪ್ರತಿ ವರ್ಷ ಕರಿತಾರಂತೆ ಕಣ್ಣು ಒಳ್ಳೊಳ್ಳೆ ರೈತರನ್ನ ಕೃಷಿ ಇಲಾಖೆಯಿಂದನೂ ಯಾವ್ಯಾವ ಇಲಾಖೆಯಿಂದಲೂ ಜನವರಿ 26ಕ್ಕೆ ಯಾವತ್ತು ಹೋದ್ರೇನು ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಹೋಗ್ಬೇಕು ಅಂತ ಏನಣ್ಣ ಅವತ್ತು ಹೋಗ್ಬೋದು. ಅವತ್ತು ಈ ಮೈಸೂರು ದಸರಾದಾಗೆ ಪ್ರೊಸೆಸ್ ನಡೆಯಕ್ಕಿಲ್ವಾ, ಹಂಗ ನಡೆದದೆ. ಇದು ಸಣ್ಣದು ದೊಡ್ಡದ್ ನಡೀತದಂತೆ ದೊಡ್ಡದು. ಅದೇನಕ್ಕಪ್ಪ ಅದೇನ ಪಥ ಅಂದಾರಲ್ಲ, ಅದೇನ ರಾಜಪಥ. ಹೋಕವ ಅದೇನ ಪಥ ಅಂತ ದೊಡ್ಡ ದೊಡ್ಡ ದೊಡ್ಡದು ಯುದ್ಧ ಮಾಡೋನೆಲ್ಲ ತಕಬಂದ್ ತೋರಿಸ್ತಾರಂತೆ ಕಣ್ಣು. ಯುರೋಪ್ ನೆಲೆಗಳೆಲ್ಲ ನಮ್ ತಲೆ ಮೇಲೆ ಹರಿದಂತ ಏರ್ಪ್ಲೇನ್ ಅಲ್ಲ ಹೆಲಿಕಾಪ್ಟರ್. ಏರೋಪ್ಲೇನ್ ಬಿಡಕೈತತೆ ಅಲ್ಲಿ ಹೆಲಿಕಾಪ್ಟರ್ ಆರ್ತತೆ ಮ್ಯಾಕೆ. ಆಮೇಲೆ ಸ್ವಯ್ ಅಂತ ಹೋಯ್ತಲ್ಲ ಯುದ್ಧ ವಿಮಾನಗಳು ಅವನ್ನ ಬಿಡ್ತಾರೆ. ಅದೇನೋ ಇದು ರಾಷ್ಟ್ರ ಧ್ವಜ ಬಾವುಟ ಬಾವುಟದ ಕಲರು ಅದನ್ನು ಆರಿಸ್ಕೊಂಡು ಹೋದ್ರಂತೆ ಕಪ್ಪ. ಅದೇ ಆ ಬಣ್ಣದ ಹೊಗೆ ಹೋಯ್ತಾ ಇರ್ತದೆ. ಆಮೇಲೆ ಅದಲ್ದಿಯೇ ನೋಡಪ್ಪ ಈ ಸ್ಕೂಟರ್ ಸ್ಕೂಟರ್ ಮ್ಯಾಗ ನಿಂತ್ಕೊಂಡು ಕಸರತ್ ಮಾಡ್ಕೊಂಡು ನಮ್ ಸೈನಿಕರ ಅವರು ಅವರು ಅವರೆಲ್ಲ ಅದೆಲ್ಲ ಮಾಡ್ತಾರೆ ಚೆನ್ನಾಗಿರ್ತ. ಅದಕ್ಕೆ ನೋಡಪ್ಪ ಸಾಧನೆ ಮಾಡ್ಬೇಕು ಕೃಷಿನಾಗೆ. ಅದಕ್ಕೆ ಚಂದಾಗಿ ಸಾಧನೆ ಮಾಡ್ಬಿಡು. ಮೂರ್ ಜನನು ನಾನು ಒಬ್ಬನೇ ಕಳಿಸ್ದಯ್ಯ. ಮೂರ್ ಸೀಟು ಹೋಗ್ಬಿಡಮ್ಮ. ಮೂರ್ ಸೀಟು ಹೋಗಮ್ಮ. ಹೆಂಗ ಕೇಳ್ಕೊಬಿಟ್ಟು ಅವ್ರನ್ನ ಅಣ್ಣ ಮೂರ್ ಜನ ಬತ್ತೀವಿ ಒಸಿ ಹೆಂಗಾರು ಮಾಡಿ ಕಳಿಸಿ ಅಂತ. ನಮ್ ಚಿನ್ಸಾಮಣ್ಣನ್ನ ಹೆಂಗ್ ಹೋಗೋದು ಅಂತ ಕೇಳ್ಕೊಂಬುದು ಅಲ್ವಾ ಕೇಳ್ಕೊಂಬುಡು. ಅಲ್ಲ ಕಣ್ಜಯ್ಯಣ್ಣ ನೀನು ಅದೇನು ಈ ಕತ್ತಿಗೆ ನ್ಯಾತ ಹಾಕೊಂಡು ಪಟ ತೆಗಿಯೋ ಮಿಷಿನ್ ಇಟ್ಕೊಂಡು ಓಡಾಡ್ತಿದ್ಯಲ್ಲ ಅದ್ ಯಾಕಯ್ಯ ನಮ್ಗಳ ಪಟ ತೆಗಿಯಕ್ಕ ಇಲ್ಲ ಅಮ್ಮ ಒಂದು ಪಟ ತೆಗೆದ ಏನಂದರ ಅದಕ್ಕೆ ಕಾಮ್ರ ಹಾಕೊಂಡು ಓಡಾಡ್ತಿದ್ಯಲ್ಲ ನೀನು, ಅದೇನ್ ರಾತ್ರಿನು ಕಳೆ ನಿಲ್ವಂತಲ್ಲ ನೀನು. ಒಬ್ಬ ನೆಂಟವನೇ ಅವ ಈ ಕಾಡ್ಗೆ ಪಾಡ್ಗೆ ಹೋಗ್ಬಿಟ್ಟು ಸುಮ್ಮ ಕುತ್ಕೊಂಡಿರ್ತಾನ ಕಣಣ್ಣ. ಯಾಕಪ್ಪ ಮನೇಲಿ ನಿದ್ದೆ ಬರ್ದಿಲ್ವ ಅವಂಗ? ಹಂಗಲ್ಲ, ಅದ್ ಎಂತದೋ ಅಲ್ಲಿರೋ ಪಿರಾಣಿಗಳದ್ದು ಆಮೇಲೆ ಪಕ್ಷಿಗಳದ್ದು ಫೋಟೋ ತೆಗಿತಾನೆ. ಅದೇ ನಮ್ ಶಾಂತಪ್ಪ ಅವ ಈ ಮರದ ಮೇಲೆ ಒಂದು ಇದ್ ಮಾಡ್ಕೊಬಿಡುದಂತೆ ಮನೆಯ. ಅಲ್ಲ ಕಣಣ್ಣ, ಒಂದ್ ಅಟ್ಟಣಿಗೆ ತರ ಅದ್ರ ಮೇಲೆ ಮನೆ ಕಂಡ್ರದಂತೆ. ಇಲ್ಲ ಅದೇನೋ ಮಚಾನು ಅಂತಿದ್ದಪ್ಪ, ಅದೇನೋ ನಂಗೂ ಗೊತ್ತಿಲ್ಲ. ಮಚಾನು ಏನೋ ಅಂತಾರೆ, ಅದೇನೋ ಕೆಂಚಾಲೋ ಮಚಾಲೋ ಅಂತ ಒಂದ್ ಪದ ಅದಲ್ಲ, ಅದಪ್ಪ ಇರ್ಬೋದು. ಇರ್ಬೋದವ್ವ ಹೇಳಪ್ಪ. ನೀನ್ ಏನೋ ಒಂದ್ ಹೇಳ ಕಮಲಕ್ಕ ಅವನಂತಾನೆ ಅಂತ. ಮತ್ತೆ ಅಣ್ಣ ಒಂದು ಅಟ್ಟಣಿಗೆ ತರ, ಅದ್ರ ಮ್ಯಾಗೆ ಸುಮ್ನೆ ಗುಮ್ ಗುಸ್ಕ ಕುಂತ ಕುಂತಿರ್ಬೇಕಂತ. ಅಲ್ಲಕಪ್ಪ, ಓಸಿ ಶಬ್ದ ಮಾಡಿದ್ರು ಅಕ್ಕಿ ಪುರ್ರ ಅಂತ ಹೊಂಟಾಯ್ತದಂತೆ. ಅಕ್ಕಿಗಳು ಪಿರಾಣಿಗಳು ಪಿರಾಣಿಗಳು ಹುಲಿ ಕಳ್ಳಿ ಆನೆ ಇಂತವೆಲ್ಲ ಬತಾವಲ್ಲ, ಅವುಗಳದ್ದು ಪಟಾವ ತೆಗಿಯಕ್ಕೆ ಬೋ ಏನಂತಾರ ಅದಕ್ಕ ಏನ ಏನಂತಾರ ತಾಳ್ಮೆ ಬೇಕಂತಕವ. ಅದ ಇಡ್ಕೊಬಿಟ್ಟು ಕಾಯ್ತಾ ಇರ್ಬೇಕಂತೆ, ಸದ್ದು ಮಾಡಬಾರ್ದು, ಅಳ್ಳಾಡಬಾರ್ದು. ಉಸಿರಾಡ್ಬೋದಪ್ಪ? ಉಸಿರಾಡದೇ ಅದೆಂಗಣ ಬದುಕೋದು? ಈ ಪ್ರಾಣಿ ಪಕ್ಷಿಗಳಿಗೆ ನಮ್ ಉಸಿರಾಟವು ಕೇಳದಂತೆ. ಕೇಳ್ತದೆ ನಿಜ? ಹಂಗಂತ ಉಸಿರಿಡಿಯಕಾಯ್ತದೆ? ಆಮೇಲೆ ಉಸಿರಿ ಇಡ್ಕೊಂಬಿಟ್ಟು ಆಮೇಲೆ ನಮ್ಮ ಚೆನ್ನಾಗಿ ಚೆನ್ನಾಗ್ತದ್ರಲ್ಲ ಅಲ್ಲೇ ತೆಗಿಯಕ್ಕೆ ಅಂತ ಬಂದಿದ್ನ, ಮರ್ತ್ ಬಿಟ್ಟೋಗ್ಬಿಟ್ಟವನೆ. ಓ, ಅದು ಉದ್ದುದ್ದಕ್ ಚಂದಾಗಿತ್ತಲ್ಲ, ಅದಕ್ಕೆ ಕೊಳ್ಳಿಗೆ ಹಾಕೊಂಡ್ ಓಡಾಡ್ತಾ ಇದ್ದು. ಏನೋ ಗೊತ್ತಿಲ್ಕವ, ಅದೇನೋ ತಿರುಗಿಸ್ತ ಎಡ್ಕೊಂದ್ಸರಿ ಬಲ್ಕೊಂದ್ಸರಿ ತಿರುಗ್ಸೋನು. ಅದ ಮಡಿಕೊಂಡ್ಬಿಟ್ಟು ಕಾಮರವ, ನಾನು ಇಲ್ಲಿ ನೋಡೋಣ ಹಿಂಗೆ ನೋಡ್ಬೇಕು ಹಿಂಗ್ ತಿರುಗಿಸ್ಬೇಕು ಅಂದ. ನಾನು ಹೆಂಗೆಂಗೋ ತಿರುಗಿಸ್ಬಿಟ್ಟೆ, ಲಟಕಂದ್ಬಿಡ್ತು ಒಳಗೆ. ಏನು ಅದೇಕಪ್ಪ ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಗೊತ್ತಾಗ್ದಂಗೆ ಹಂಗೆ ಸೇರಿಸ್ಬಿಟ್ಟು ಮಾಡಕ್ಬಿಟ್ಟಿದೀನಿ. ಅಲ್ಲ, ಏನಾರು ಕೇಳಿದ್ರೆ ನಿನ್ನ ಹೆಸರು ಹೇಳ್ತೀನಿ. ಏನಂತ? ಮನ್ಯಾಗ ಮಡಗಿದ್ದೆ, ಅವ್ನ್ ಚಂದ್ರಣ್ಣ ಅವನಲ್ಲ, ಅವ್ನ್ ಸುಮ್ಕೆ ಅಂತ ಇರುದಿಲ್ಲ, ಏನೇನೋ ತಿರುಗಿಸ್ದ ಅಂತ. ಆಯ್ತು, ಏನಾರು ಹಾಳಾಗೋ. ನೀನ್ ಏನ್ ಹೇಳಿದ್ರು ಯಾರು ನಂಬೋದಿಲ್ಲ ಕಣ. ನಿಮ್ ಮನೆಯವರು ಬೆಳಗ್ಗೆ, ಅಲ್ಲಕಪ್ಪ ನಿಮ್ ಮನೆಯವರು ಅದೇನ ಮನೆ ತೊಳಿಬೇಕು ಅಂತ ಅನ್ಬಿಟ್ಟು ತೊಂಬಾದಲ್ಲ ನೀರ್ ತುಂಬಾಕ್ ಬಂದಿದ್ರು. ಅದ್ಯಾರ ನಮ್ ಮನೆಯವರು ಅದೇನೋ ಮಿಷಿನ್ ತಪ್ಕಂಡೆ ಮಲ್ಗಾರೆ ಅಂತ ಅನ್ಬಿಟ್ಟು ಒಂದ್ ನಾಲ್ಕೈದು ಜನ ಕೇಳ್ಬಿಟ್ಟಾರೆ. ಆದ್ರೆ ನಮ್ ಕೆಂಪಿನ ಹಿಂದ್ ನಿಂತಿಂದಲ್ಲ ಕೇಳ್ಕೊಂಬಂದು, ಅಣ್ಣ ಅದೇನ ಜಯಣ್ಣ ರಾತ್ರಿ ಎಲ್ಲ ಅದೇನ ಮಿಷಿನ್ನ ತಪ್ಕೊಂಬನಿಗಿಂದಲ್ಲ ಅಂತಂದ್ ಯಾರು ಹೇಳಿದ್ರ ನಿನಗೆ? ಅವ್ರ ಮನೆಯವ್ರು ಹೇಳಿದ್ರು ಅಲ್ಲಿ ತೊಂಬೆ ಹತ್ರ ಅಂತ ಅಂದ. ಇದು ಪೂರ ಸುಳ್ಳು. ಅಲ್ಲಕಂದೆ ಈಗ ಹೆಂಗಾಯ್ತದೆ, ನೀನೇನ್ ತೊಂಬೆ ತವಕ್ ಹೋಗಿದ್ದ? ನಾನಲ್ಲ ಕಯ್ಯ, ಕೆಂಪಿಗೆ ಹೋಗಿದ್ದ ಅಂತ ಹೇಳಿ. ನಮ್ಮ ಮನೆಯಾಕೆ ಏನ್ ಹೇಳಿರ್ಬೋದು ಗೊತ್ತೇ? ಏನಪ್ಪ? ಮಕ್ಕಳು ಹಾಲು ಪಕ್ಕದಲ್ಲಿ ಇಟ್ಕೊಂಡ್ ಮನೆ ಕಂಡವ್ರೆ ಅಂತ ಹೇಳಿರ್ಬೇಕು. ಕೆಂಪಿ ಮುಂದು ಕೊಂಡೋಗ್ಬಿಟ್ಟವಳೆ. ಇನ್ನೋಸಿ ಸೇರಿಸ್ಕೊಂಡ್ ಅದಕ್ಕೆ ನೀನೊಂದು ಕಾರ್ವ ಸೇರಿಸ್ಕೊಂಡು ಕಾತ್ಕಾರಣಯ್ಯ ಹೋಗು ಅಣ್ಣ. ಇದು ಹಿಂಗೆ ಆಯ್ತತೆ ಗೊತ್ತಾ? ಏನಪ್ಪ ಹೆಂಗಾಯ್ತಂತೆ ಅಂದ್ರೆ, ಯಾರೋ ಮಹಾರಾಜನ ಮನೆನಾಗೆ ಅವರ ಎಂಡ್ರು ಏನೋ ನಿದ್ದೆ ಬರ್ನಿಲ್ಲ, ಹೊಟ್ಟೆಗೇನೋ ತಿಂದ್ಬಿಟ್ಟು ವಾಂತಿ ಮಾಡ್ಕೊಬಿಟ್ರಂತೆ. ಕಳತ್ಕೊಂಬಿಟ್ಟು ಹೊಟ್ಟೆ ಆದ ನೋಡ್ದೋರ್ಲ ರಾಣಿ ಸಕೀರು, ಅವರು ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಹೇಳಿ ಹೇಳಿ ಹೇಳಿ ಹೇಳಿ ಏನೋ ರಾಣಿ ಕಕ್ತವಳಲ್ಲ ರಾಣಿ ಕಕ್ತವಳೆ ಅಂತ. ಅಲ್ಲ, ಕೊನೆಗೆ ಹೆಂಗಾಯ್ತಂತ ಗೊತ್ತ? ರಾಜನಿಗ್ ಸುದ್ದಿ, ರಾಣಿ 12 ಕಾಗೆ ತಿಂದ್ಬಿಟ್ಟು ಕರ್ರಿಗೆ ವಾಂತಿ ಮಾಡ್ಕೊಂಡ್ಲಂತೆ ಅಂತ ಆಗ್ಬಿಟ್ಟಿತ್ತು. ಸರಿ ಸರಿ. ಅವನು ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಮೊದಲಿಗೆ ಬಂದಾಗ ಯಾರಿಂದ ಬಂದದೆ ಯಾರಿಂದ ಬಂದದೆ ಅಂತ ನೋಡಿದ್ರೆ ಇದು ಇರೋದೇನು ಕರ್ರಿಗೆ ವಾಂತಿ ಅಂತ. ಕೊನೆಗೇನಾಗಿತ್ತು? ಮತ್ತೆ ಹಂಗಾಯ್ತದೆ ಈಗ ನೀನ್ ಹೇಳಿದ ಅಲ್ಲಕ್ಕಯ್ಯ, ರಾಣಿ ಕರ್ರಿಗೆ ಯಾಕೆ ವಾಂತಿ ಮಾಡ್ಬೇಕಾಗಿತ್ತಪ್ಪ? ಇದೊಳೆ ಚೆನ್ನಾಗೈತೆ, ಈಗ ಹೋಗಿ ರಾಣಿನ ಕೇಳ್ಕೊಂಬರುವ ಸೀರು ಬಿಡು. ಈಗ ನಾನೇನು ಕತೆ ಹೇಳ್ತೀನಿ ತಪ್ಪಿಸ್ಕೊಳಕ್ಕೆ, ನಮ್ ಜಯಣ್ಣ ಏನೇನೋ ಕಥೆ ಹೇಳ್ತಾವನೆ. ಪಟದ ಕತೆ ಹೇಳ್ತೀನಿ ಹೇಳಪ್ಪ. ಒಂದ್ ದಿನ ಇದ್ದದಂತೆಲ್ಲ ಫೋಟೋ ತೆಗಿಯೋದು. ಹ್ಮ್ ಕಣವ್ವ, ಹಿಂದಿನ ಕಾಲದಾಗೆಲ್ಲ ಒಂದು ಕಪ್ಪು ಬಿಳುಪಿಂದು ಚಿತ್ರವ ತೆಗೆದು ಮನೇಲಿ ತಂದು ಮಡಿಕೊಳ್ಳಕ್ ಒಂದು ವಾರಗಟ್ಟಲೆ ಆಗದು. ಹದಿನೈದು ದಿನ ಬಿಟ್ಕೊಂಬಪ್ಪ ಈಗೇನ ಅದ್ರಾಗೆ ತೆಗೆದ್ಬಿಟ್ಟು ಮ್ಯಾಲೆ ತೆಗೆದ್ಬಿಟ್ಟು ಅಳ್ಳಾಡಿಸ್ಬಿಟ್ಟು ಕೊಟ್ಟೆ ಬಿಡ್ತಾನೆ ಫೋಟೋವ. ನಿಂಗು ನೆಪ್ಪಿಲ್ವ ನಿನಗೆ ಈ ಬಿಳಿಗೆ ನಮ್ಗಪ್ಪನ ಬೆಟ್ಟಕ್ಕೆ ಹೋಗಿರ್ಲಿಲ್ವ ನಾವು ಅಲ್ಲೇ ಪಟವ ತೆಗೆದು ನಮ್ಗೆ ಟಕ್ಕನ್ ಕೊಟ್ಬಿಡ್ನಿಲ್ವ ಹತ್ತು ನಿಮಿಷಕ್ಕೆ ಚಾಮುಂಡಿ ಬೆಟ್ಟದಲ್ಲೂ ಕೊಡ್ಲಿಲ್ವ ನಮ್ಗೆ ಅಲ್ಲೂ ಕೊಟ್ರವ ಎಲ್ಲಾ ಕಡೆನೂ ಕೊಡ್ತಾವ್ರೆ. ಹಂಗಾರೆ ಬಿಳಗಿರ ರಂಗಪ್ಪನ ಬೆಟ್ಟದಾಗ ಮಾತ್ರ ಅವ್ನು ದುಡ್ಡು ಕೊಟ್ಟಿದ್ದೆ ಅದಕ್ಕೆ ಅವ್ನಿಗೆ ನೆನಪಿಲ್ಲ. ನೆನಪದೇ ಅಲ್ಲಿದ್ದು ಮಾತ್ರ ಇನ್ಯಾವುದೋ ಅವ್ನಿಗೆ ನೆನಪಿಲ್ಲ. ಯಾವ ಗಳಿಗೆಲ್ಲಿ ಹೋಗಿ ನಮ್ಮ ಚಾಮುಂಡಮ್ಮನ ಬೆಟ್ಟಕ್ಕೆ ಹೋಗಿ ಬಂದ್ಬಿಟ್ಲ ಗೊತ್ತಿಲ್ಲ ಪಟವ ತಗಸ್ಕೊಂಡು. ನೀನು ಇದ್ಯಾ ಅದ್ರಲ್ಲಿ ತೋರಿಸ್ತೀನಿ ಸುಮ್ನೀರು. ಅವೋ ಎಲ್ಲ ಸೈಡ್ ಜ್ಞಾನ ಎಲ್ಲೋ ಬೇರೆ ಕಡೆಗಿತ್ತು. ಹಿಂದಕ್ಕೆ ನಿಂತ್ಕೊಂಡವನೆ ಏ ಅಲ್ಲಿ ಲಾಡು ಪ್ರಸಾದ ತಗೊಂಡ್ವಲ್ಲ ಅದನ್ನ ತಿಂತಾ ಇದ್ದ. ಅದೇ ಇವ್ರ ಮನೆಯವ್ರ ಪಟವ ಜೋರಾಗಿ ಹಾಕೊಂಡಾರೆ ನಾನ್ ಬಿದ್ದಿದ್ನಲ್ಲ ಅದ ಕಟ್ಟ ಮಾಡ್ಬಿಟ್ಟಾರೆ ಆ ಪಟದಲ್ಲಿ ಲಾಡು ತಿಂತಿರೋದೇ ಅಲ್ಲ ಅದುವೇ ಬಂತು ಫೋಟೋ ಎಲ್ಲ ಕಟ್ ಮಾಡ್ಬಿಟ್ಟವ್ರೆ ಕಣ್ಜೆ. ಏನು ಕಟ್ ಮಾಡಿಲ್ಲ ತೋರಿಸ್ತೀನಿ. ಆಯ್ತು ಕವ ಅಂದ್ರೆ ನೀನು ಮೊದಲು ತೆಗ್ದ್ರಲ್ಲ ಆ ಪಟವ ತೋರಿಸಿದೆ ಮನೇಲಿ ನ್ಯಾತ ಹಾಕಿದೆಯಲ್ಲ ತೋರಿಸೋದಿಲ್ಲ. ಪಟ ಅಂದ್ರೆ ಪಟ ಇಲ್ವಾ ಅಂದ್ರೆ ಒಂದು ಚಿತ್ರ ಅಂತ ತಕೊಂಡ್ರೆ ನೀನು ಫೋಟೋವ ಹಿಂದಿನ ಕಾಲದಾಗೆಲ್ಲ ಮದುವೆ ಆಗ್ಲಿ ಏನೋ ಸಮಯ ಸಮಾರಂಭಗಳಾಗ್ಲಿ ನೆನಪಿಗೆ ಅಂತ ತೆಗೆದ್ ಮಡಿಕೊಳ್ಳೋರು. ಈಗ ಅದೇನೋ ಮಾಡಿಸ್ತಾರಪ್ಪ ಏನ ಬಾಂಬು ಯಾವ್ದವ ಅದು ಪಟ ಎಲ್ಲ ಸೇರ್ಸಿ ಮಾಡ್ತಾರಲ್ಲ ಬಾಂಬು ಬಾಂಬು ಆಲ್ಬಮ್ ಕರಣ ಆಲ್ಬಮ್ ಏನಪ್ಪ ಬಾಂಬು ಅದನ್ನೆಲ್ಲ ನಾನು ಅದ ಎಲ್ಲಾರು ಮಾಡಿಸಿ ಇಟ್ಕೋತಾರೆ. ಈಗ ಮಾಡಿಸ್ತಾ ಇಲ್ವಂತಲ್ಲ ಜಯಣ್ಣ ಅದೆಲ್ಲ ಈಗೆಲ್ಲ ಕಂಪ್ಯೂಟರ್ಗೆ ಹಾಕೋಬಿಡ್ತಾರೆ. ಏನೇ ಆಗ್ಲಿ ಅದೇ ಚೆನ್ನಾಗಿತ್ತು. ಇಡಿಯನು ತಗಸ್ತಾರೆ ಅಲ್ವಾ. ಈಗೇನ್ ಅದೇನು ದೊಡ್ಡ ದೊಡ್ಡ ಇದ್ ಕೊಡ್ತಿರಕ್ಕಪ್ಪ ಬಾಕ್ಸ್ ತರ ಇರೋದು ಅದು ಇಡಿಯ ಕ್ಯಾಸೆಟ್ ಇಸಿಪಿ ಇಸಿಪಿ ಒಳಗೆ ಹಾಕ್ಬಿಟ್ಟು ನೋಡ್ತಿದ್ರು. ಈಗ ಅದೇನಿಲ್ಲ ಈಗ ಕಂಪ್ಯೂಟರ್ ಟಕ್ ಅಂತ ಹಾಕ್ಬಿಟ್ರೆ ಮೊಬೈಲ್ ಅಲ್ಲ ನೋಡ್ಕೋಬಹುದಂತಲ್ಲಪ್ಪ. ಈಗ ನಮ್ ಸಾಂತಪ್ಪ ಸಿಕ್ಕಿದ್ದ ಏನೇ ಆದ್ರೂ ಈಗ ಹಿಂದಿನ ಕಾಲದಾಗೆಲ್ಲ ಮನೆಗೆ ಬಂದವ್ರ ಮುಂದಕ್ಕೆ ಪಟದ್ದು ನೀನು ಬಾಂಬು ಅಂದಲ್ಲ ಅದನ್ನ ಮಡಗ್ಬಿಡೋರು. ಎದ್ರಕೊಂಡು ಅರ್ಧ ಗಂಟೆ ಕುಂತ್ಕೊಂಡ್ ನೋಡೋರು ನೆಂಟ್ರಿ ಕಾಪಿ ಗೀಪಿ ಕಾಸ್ಕ ಬರೋ ತಕ್ಕ ಇಲ್ವಾ. ಈಗ ಹಂಗಿಲ್ಲ. ಆಮೇಲೆ ನೆಪ್ಪು ಹೇಳು ಈಗ ಒಂದ್ 25 ವರ್ಷ ಆದ್ಮೇಲೆ ಆ ಪೋಟದಲ್ಲಿ ಇರೋರು 60% ಜನ ಇರೋದೇ ಇಲ್ಲ. ಇರೋದೇ ಇಲ್ಲ. ನಮ್ ತಾತಂಗಿದ್ದ ನಮ್ಮ ಅಜ್ಜಿಂಗಿದ್ಲು ನಮ್ಮ ಅತ್ ನೋಡವು ಹೆಂಗ್ ಕುಂತವಳೆ ಅಂತೆಲ್ಲ ನಮ್ಮವ್ರೆ ಇರೋದಿಲ್ಲ ಕಯ್ಯ. ನನ್ ನೆನ್ಪಿಸ್ಕೊಳಕ್ಕೆ ಆಲ್ಬಮ್ ಬೇ ಚಂದ ಚಂದ ನೋಡೋದೇ ಚಂದ. ಇದೇನು ಕಂಪ್ಯೂಟರ್ ಆಗಿ ತೋರಿಸ್ತಲ್ಲ ಅದೇನೋ ನಂಗೆ ಹಿಡಿಸೋದಿಲ್ಲ ಕಣ್ಣಣ್ಣ. ಅದೇನೋ ಕೈಯ ಮಡಗ್ಬಿಟ್ಟು ದೊಡ್ಡದ್ ಮಾಡ್ಬಿಡ್ತಾರೆ ಚಿಕ್ಕದು ಮಾಡ್ಬೋದು ಅಂತಲ್ಲ. ಕೈ ಮಾಡ್ಬಿಟ್ರೆ ದೊಡ್ಡದಾಗ್ಬಿಡೋದು ಹಂಗಲ್ಲ. ಮೊಬೈಲ ಬರ್ತದಲ್ಲ ಹೇಳವ ನೀನು ನಿನ್ ಮೊಬೈಲ್ ಅಲ್ಲಿ ದೊಡ್ಡದು ಚಿಕ್ಕದು ಮಾಡ್ಕೊಂಡು ನೋಡ್ಕೋತಾ ಇರ್ತಿಯಲ್ಲ ನಾ ಎರಡು ಬೆಟ್ಟಲ್ಲಿ ಅದ್ನ ಹೇಳ್ತಾ ಇರೋದು. ಹೇಳ್ತಿದ್ದಲ್ಲಪ್ಪ ನೆಂಟ್ರಿಸ್ರು ಮನಗ್ ಬಂದ್ರೆ ಆಲ್ಬಾಮ ಮಡಗ್ಬಿಟ್ರೆ ಅದ್ ನೋಡ್ಕೊಂಡ್ ಕುಂತಿರೋರು ಅಂತ. ಈಗ ಹಂಗಲ್ಲ ಯಾರಿಗೂ ಟೈಮ್ ಇಲ್ಲ ಬಂದು ಮೊಗ್ಲೇ ಹೊಟ್ಟೋಗ್ಬಿಡ್ತಾರ ಕವ. ಒಂದ್ ಗಳಿಗೆ ಇರ್ತಾರೆ ಏನೋ ಮಾತಾಡ್ಸ್ಕೊತಾರೆ ನೆಟ್ಟ ಕಡದ್ ಬಿಡ್ತಾರೆ. ಈಗ ಏನು ಅಲೋ ಇಪ್ಪು ಇದು ಮದುವೆ ಆಯ್ತಲ್ಲ ನನ್ನ ಮಗಂದು ವಶಿಯ ಇದು ನೋಡಿ ಹಾಕೊಡ್ತೀನಿ ಟಿವಿನಾಗೆ ಅಂದ್ರೆ ಅದೇನೋ ಮೊಬೈಲ್ ಕಳಿಸ್ಬಿಡಿ ಅದಾಟ್ಸಾಪ್ ಮಾಡ್ಬಿಡಿ ಅಂತಾರೆ. ನೀನ್ ಇಂಗ್ಲಿಷ್ ಕಲ್ತ್ಬಿಟ್ಟು ನಮಗ್ ಬಹಳ ಕಷ್ಟ ಆಯ್ತಾ. ಇನ್ನೊಂದ್ ಹೇಳ್ತೀನಿ ಕೇಳು ಇದ ಬಿಟ್ಬಿಡು. ಯಾವ್ದ ಇಂಗ್ಲಿಷ್ ಯಾಕಪ್ಪ ಸಂಸ್ಕೃತ ಮಾತಾಡಿನ ಮ್ಯಾಕೆ ಅಂದ್ರೆ ನನ್ ಇಂಗ್ಲಿಷ್ ಕಲಿಯೋ ನಿಂಗೆ ಇಷ್ಟ ಇಲ್ಲ ಬಿಡು. ಹಂಗಲ್ಲ ಅದ್ರ ಮಾತಾಡಿದ್ರೆ ಇನ್ನು ಬೋ ದೊಡ್ಡ ಮನ್ಸ್ ಆಗ್ಬಿಡ್ತೀಯ. ಅದ ಕಲ್ತ್ಕೊ ಸಂಸ್ಕೃತವ ಹೆಂಗಪ್ಪ. ಈಗ ನಾನು ಈ ಸ್ಕೂಲ್ನಾಗ ಹೋದಾಗ ಸಂಸ್ಕೃತವ ಈ ಸ್ಕೂಲಲ್ಲಿ ಹೇಳ್ಕೊಡ್ತಿರ್ನಿಲ್ಲ. ಅದೇ ಇದು ಇದು ಬತ್ತಿತ್ತಲ್ಲ ಮಹಾಭಾರತ ಟಿವಿನಾಗೆ ಅಲ್ಲಿ ಯದ ಯದ ಇದರ್ ಮತ್ಸ್ಯ ಗ್ಲಾ ನಿರ್ಭವತಿ ಭಾರತ ಸರಿಯಾಗಿ ಹೇಳ್ತಿದ್ದೇನ ಪರಮಾತ್ಮ ಹೇಳ್ದಂಗೆ ಸಂಭವ ಯುಗ ಯುಗ ಯುಗ ನನಗ ಅದ್ ಏನು ಅಂತಲೇ ಅರ್ಥ ಆಯ್ತಿರ್ನಿಲ್ಲ. ಆಯ್ತಾ ಆಮೆಯಿಂದ ಈ ಜಯಣ್ಣ ಅಂತ ಅವ್ರೊಬ್ರು ಸಿಕ್ಕಿದ್ರು ಯಾರ ನಮ್ಮ ಈ ಸದಾಶಿವ ಶಾಸ್ತ್ರಿಗಳು ಊರ್ನಾಗೆ ಪಂಚಾಂಗ ನೋಡೋದಿಲ್ವಾ ಶಾಸ್ತ್ರಿಗಳ ಇದು ಏನ ಇದು ಅಂತ ಕೇಳಿದ್ಮೇಲೆ ಆಮೇಲೆ ಹೇಳಿದ್ರು ಅದೇನೋ ಭಗವದ್ಗೀತೆ ಸಾಲ ಅಂತ ಕಪ್ಪ ಅದು ಕೃಷ್ಣ ಹೇಳ್ದಲ್ಲ ಈಗ ಕೃಷ್ಣ ಪರಮಾತ್ಮ ಅರ್ಜುನ್ ಸ್ವಾಮಿಗೆ ಹೇಳ್ಕೊಡೋದು ಅಲ್ವವ್ವಾ. ಹೌದು ಕಣ್ಣ. ಹ್ಮ್ ಹ್ಮ್ ಹ್ಮ್ ಹ್ಮ್ ಅದಕ್ಕೆ ನಾನು ಸಂಸ್ಕೃತ ನಂಗೂ ಗೊತ್ತು ಕಯ್ಯ ಗೊತ್ತು ಇಂಗ್ಲಿಷು ಗೊತ್ತು ಆಯ್ತಲ್ಲ ಕನ್ನಡ ಗೊತ್ತು ಮೂರ್ ಭಾಷೆ ಆಯ್ತು ಇನ್ಯಾವ್ಯಾವ್ ಬೇಕು ಹೇಳು ಹೇಳ್ಕೊಟ್ಟನು ಎರಡು ಕಲ್ತ್ಕೊಂಡ್ಬಿಡು ಯಾವ್ದಪ್ಪ ಫ್ರೆಂಚ್ ಅಂತಾರೆ ಫ್ರೆಂಚ್ ಕಳಿಸ್ಕೊಡಲ್ಗ ಅಲ್ಲಿ ಹೋದ ಮ್ಯಾಕೆ ಇನ್ನೊಂದೇನ್ ಕಲ್ತ್ಕೋಬಹುದು ಅಂತ ಕಲ್ತ್ಕೊಂಡು ಹೇಳು ಅಂತ ನಿಂಗೆ ಯಾವ್ಯಾವ್ ಬಂದ ಚೆಂದಾಗಿರ್ತೈತೆ ನೀ ಮಾತಾಡಿದ್ರು ಸಾಕು ನಿಂಗೆ ಪಾಳಿ ಬಂದಿದೆಯ ನಿಂಗ್ ಅದ್ ಬತ್ತದೇನಣ್ಣ ಪಾಳಿ ಕಲಿಯಕ್ ಹೋಯ್ತಾವನಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದ್ಯಾರು ಹೇಳ್ಕೊಟ್ಟಾರ ಕಾಣೆ ಹೇಳ್ತೀನಿ ಬಿಡವ ಇಲ್ಲಿ ಕೇಳವ ಈಗ ಸಂಸ್ಕೃತ ಐತಲ್ಲ ಪುರಾತನವಾದ ಭಾಷೆ ಅದೇನ ದ್ಯಾವರಾಡ ಭಾಷೆ ಅಂತಿದ್ರಲ್ಲಪ್ಪ ಅದ ಈಗ ಏನಾಗದೆ ಹಿಂದಿನ ಕಾಲದಾಗೆ ಎಲ್ಲ ಬರಿತಿದ್ದವರೆಲ್ಲ ಸಂಸ್ಕೃತಾಗ ಬರೆಯೋರು ಈಗ ನೋಡೋಣ ಎಷ್ಟೋ ಹಳ್ಳಿಗಳು ಭಾರತ ದೇಶದಾಗೆ ಸಂಸ್ಕೃತದಲ್ಲೇ ಮಾತಾಡ್ತಾರಂತೆ ಅದೇನು ಇಲ್ಲ ನಮ್ ಕರ್ನಾಟಕದಾಗ ಮತ್ತೂರು ಹೊಸಳ್ಳಿ ಅಲ್ಲಿ ಮನೆ ಮುಂದೆ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರಂತೆ ಇಲ್ಲಿ ಸಂಸ್ಕೃತವ ಮಾತಾಡ್ಬೋದು ಅಂತ ಇಲ್ವಾ ಆಮ್ಯಾಕೆ ಮೊನ್ನೆ ಯಾವ್ದೋ ಓದಿದ್ದ ಕಣ ಈ ಇದೈತಲ್ಲ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಅದಕ್ಕೂ ಮತ್ತೆ ಈ ಬಾಂಗ್ಲಾದೇಶಕ್ಕೂ ಗಡಿನಾಗೆ ಒಂದ್ ಊರದಂತೆ ಅಲ್ಲಿ ಇರೋ ಬರೋರೆಲ್ಲ ಸಂಸ್ಕೃತ ಮಾತಾಡ್ತಾರೆ ಅಂಗಡಿನಲ್ಲಿರೋರು ಸಂಸ್ಕೃತದಾಗೆ ವ್ಯಾಪಾರ ಮಾಡ್ತಾರಂತ ಅಂತ ಬೇಕಾದಷ್ಟು ಗ್ರಾಮಗಳು ಅವಂತೆ ಎಲ್ಲಾ ಗ್ರಂಥಗಳು ಸಂಸ್ಕೃತದಾಗೆ ಇರೋದ್ರಿಂದ ಅದರನ್ನ ಓದ್ಕೊಂಡು ಬೇರೆ ಭಾಷೆಗೆ ತರ್ಜುಮೆ ಮಾಡ್ಕೊಂಡ್ರು ಮೂಲ ಭಾಷೆನಲ್ಲಿ ಓದಿದ್ರೆ ಜ್ಞಾನ ಜಾಸ್ತಿ ಆಯ್ತದಂತೆ ಹಂಗಾಗಿ ಎಲ್ಲರೂ ಜ್ಞಾನ ಪಡ್ಕೋಬೇಕು ಅಂತಿದ್ರೆ ಭಾಷೆಯ ಕಲ್ತ್ಕೊಳ್ಳೋದು ಒಳ್ಳೇದು ಎಷ್ಟು ಭಾಷೆ ನೀನು ಈ ಸ್ಕೂಲಲ್ಲಿ ಹೇಳ್ಕೊಡಕಿಲ್ಲ ಅಂದೆ ಈಗ ಈ ಸ್ಕೂಲಲ್ಲೂ ಸಂಸ್ಕೃತವ ಕಲಿಸ್ತಾವ್ರೆ ಭಾಷೆಯಾಗಿ ಕಲಿಸ್ತಾರೆ ಇಷ್ಟಪಟ್ರು ಮುಂದಕ್ಕೂ ಓದ್ಕೋಬಹುದು ಆಮ್ಯಾಕಿಂದ ಈ ವಿಶ್ವವಿದ್ಯಾನಿಲಯ ಐತಲ್ಲ ಅಲ್ಲಿ ಏನೋ ಬಿ ಎ ಎಂ ಎಮೇಲೆ ಏನಪ್ಪ ಡಾಕ್ಟ್ರು ಹಾಕತ್ತಾರಲ್ಲ ಅದನ್ ಮಾಡಕ್ಕೂ ಅವಕಾಶ ಸ್ಟೆತೋಸ್ಕೋಪ್ ಕೊಟ್ಟವರಪ್ಪ ಅಲ್ಲಿ ಅದೆಲ್ಲ ಕಣ್ಣಣ್ಣ ಇದು ಭಾಷೆ ಈಸಿಯ ಭಾಷೆ ಈಸಿದಾಗ ಓದ್ಕೊಳಕ್ಕೆ ಆಮ್ಯಾಕೆ ಯಾರೋ ಒಬ್ರು ಮೈಸೂರು ಪೇಟೆಯಿಂದ ಬಂದವರು ಹೇಳ್ತಿದ್ರು ಇದ ಓದಿದ್ರೆ ಕೆಲ್ಸ ಸಿಗ್ತದಂತ ಕಣ್ಣಣ್ಣ ಎಲ್ಲಿ ಸಂಸ್ಕೃತ ಓದ್ಬಿಟ್ಟು ಪಾಠ ಮಾಡ್ಬೋದಂತೆ ಆಮೇಲೆ ಭಾಷಾಂತರ ಅಂತ ಐತಂತಲ್ಲ ಅದ್ನ ಮಾಡ್ಬೋದಂತೆ ಅವಕಾಶಗಳು ಅದಂತೆ ಮಕ್ಕಳುಗಳು ಓದೋದಾದ್ರೂ ಓದ್ಸಿ ಅಂತಲೂ ಹೇಳ್ತಾ ಇದ್ರು ಸಂಸ್ಕೃತ ದಿನ ಅಂತ ನಡೆದದಂತಲ್ಲ ಆಗೋಯ್ತಂತೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಅಂತ ಯಾರು ಅವತ್ತೇ ಹೇಳ್ಬಾರ್ವಪ್ಪ ಏನ ನಮ್ ಎದ್ಮೊಗ್ಲಿಂದ ಮನಿ ಕಳವರೆಗೂ ಸಂಸ್ಕೃತ ಮಾತಾಡಬಹುದಾಗಿತ್ತು ಜಯಣ್ಣ ಅಲ್ಲ ಕಣ್ಣ ನಿಂಗೂ ಬರಲ್ಲ ನಂಗೂ ಬರಲ್ಲ ಅಲ್ಲ ನೀನೇನ್ ಹೇಳ್ತಿದ್ದೆ ನಂಗ್ ಗೊತ್ತಿಲ್ಲ ನಾನೇನ್ ಹೇಳ್ತೀನಿ ನಿಂಗ್ ಗೊತ್ತಿಲ್ಲ ಅರ್ಥ ಆಗ್ಲೇಬೇಕು ಅಂತ ಏನಿಲ್ಲ ಕವ್ವ ಒಂದ್ ಐದ್ ಪದ ಹತ್ ಪದ ಆಡ್ಬೋದಾಗಿತ್ತು ನಾಮುವೆ ಈಗ್ಲೂ ಏನ್ ಕಾಲ ಮಿಂಚಿಲ್ಲ ಮುಂದಿನ ವಾರ ಬರೋ ಹೊತ್ತಿಗೆ ಕಲ್ತ್ಕೊಂಬ ಒಂದೈದ್ ಪದವ ಆಯ್ತು ಬಿಡವ ಕಲ್ತ್ಕತ್ತೀನಿ ಅದೇ ಇಂಗ್ಲಿಷೇ ಕಲಿತಾವನಿ ಅಂತೆ ಅದೇನ ಸಂಸ್ಕೃತ ಆಯ್ತು ಬಿಡವ ಈಗ ಜಯಣ್ಣ ನೀನು ಸಂಸ್ಕೃತ ಸಂಸ್ಕೃತ ಅಂತಿದ್ಯಲ್ಲಪ್ಪ ಮೈಸೂರಿನಲ್ಲಿ ಅದ್ ಯಾವ್ದೋ ಒಂದು ಆ ಪ್ರಾಚ್ಯ ಅದೇನ ಸಂಶೋಧನೆ ಒಳ್ಳೊಂದು ಈತೆ ಈತೆ ಈತೆ ಈದೈತೆ ಈತೆ ಈತೆ ಈತೆ ಅಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಐತಲ್ಲ ಐತೆ ಅದ್ರ ಎದುರುಗಡೆ ಈತ್ ಕಣ್ಣಣ್ಣ ಹೋಗಿರ್ನಿಲ್ವ ನಾನು ನೀನು ಅದೇ ನಾನು ಹೇಳ್ತೀನಿ ತಾಳೆಗರಿನಲ್ಲೆಲ್ಲ ಮಡಗವ್ರೆ ಕವ್ವು ಅದನ್ನೆಲ್ಲ ಸಂರಕ್ಷ ಪಾಣಿ ಪಾಣಿ ಪಾಣಿ ಪಾಣಿನಿ ಅವ್ರದ್ದು ಏನೋ ಬರ್ದವ್ರಂತಲ್ಲಪ್ಪ ಶಾಸ್ತ್ರ ಓಸಿ ಹೇಳ್ತೀನಿ ಕೇಳವ್ ನಿಮ್ಸ ನೋಡವು ಹಳೆ ಕಾಲದ ತಾಳೆಗರಿ ಎಲ್ಲ ಸಂರಕ್ಷಣೆ ಮಾಡಿ ಮಡಗವ್ರಲ್ಲಿ ಅದನ್ನೆಲ್ಲ ನೋಡದೆ ಖುಷಿ ಈಗ ಹೇಳು ಏನ ಅದೇ ಅದೆಲ್ಲ ಈ ಕೌಟಿಲ್ಯ ಅರ್ಥಶಾಸ್ತ್ರ ಬರ್ದಿಲ್ವಪ್ಪ ಅದನ್ನೆಲ್ಲ ಅದೇನೋ ಇದು ಗಾಜೊಳಗೆ ಇಟ್ಟವ್ರೆ ಏ ಚಾಣಕ್ಯ ಚಾಣಕ್ಯ ಅಂದಾಗ ಒಂದ್ ಗೆಪ್ತಿ ಬಂತು ಹೇಳೇ ಹೇಳಪ್ಪ ಹೇಳ್ತೀನಿ ಹೇಳ್ತೀನಿ ಚಂದಾಗದೆ ನೀನು ಕೇಳಿಸ್ಕೊಳವ ಈ ಚಾಣಕ್ಯ ಈ ಚಂದ್ರಗುಪ್ತ ಮೌರ್ಯ ಅಂತಲ್ವ ಅವನಿಗೆ ಇವನು ಗುರುವಾಗಿದ್ದವನು ಇಲ್ವಪ್ಪ ಅಲ್ಲಿ ಅವನ ಹೆಸರೇನೋ ರಾಕ್ಷಸ ಅಂತ ಬರ್ತದಲ್ಲ ಏನ ಅಮಾತ್ಯ ರಾಕ್ಷಸ ಇಲ್ವಾ ಅಮಾಸ್ಯ ರಾಕ್ಷಸನ ಅಮಾತ್ಯ ಅಮಾತ್ಯ ನೀ ಮಧ್ಯದಲ್ಲಿ ಏನೇನೋ ಹೇಳ್ಬೇಡ ಕತೆ ಹೇಳೋ ಇದೇ ಹೊಂಟ ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ ಕೊನೆಯಲ್ಲಿ ಕೇಳು ನಿಂದೇನೇ ಡೌಟ್ ಇದ್ರು ಆಯ್ತಾ ಅವನ ಇದನ್ನ ಏನೋ ಚಂದ್ರಗುಪ್ತ ಮೌರ್ಯನಿಗೆ ಆ ಒಂದು ರಾಜ್ಯವ ಕೊಡಿಸ್ಬೇಕು ಅಂತ ಚಾಣಕ್ಯ ಹೋರಾಟ ಮಾಡ್ತಿದ್ದು. ಯಾರ ಜೊತೆ? ಚಂದ್ರಗುಪ್ತ ಮೌರ್ಯನ ಜೊತೆ. ಕಾವಲು ಮಾರ್ವೇಸ್ ಹಾಕೊಂಡು ಊರ್ ತುಂಬಾ ಸುತ್ತೋರಂತೆ. ಅಂದ್ರೆ ಒಂದ್ ಕಿತ ಏನಾಯ್ತಂತೆ, ಪೂರ್ತಿ ಕೇಳ ಚಂದ್ರಣ್ಣ, ಒಂದ್ ಕಿತ ಏನಾಯ್ತಂತೆ ಇವ, ಒಟ್ಟಸ್ಬಿಟ್ಟಿತ್ತಂತೆ. ಬೆಳಗಿಂದ ಏನು ತಿಂದಿಲ್ಲ ಇಬ್ರು. ಇಬ್ರು ಹೋಗಿ ಯಾವ್ದೋ ಒಂದ್ ಮನೆ, ಆ ಅಮಾತೆರಾಕ್ಷಸನ ರಾಜ್ಯನೇ, ಹೊರಗಡೆ ಇರೋ ಯಾವ್ದೋ ಒಂದ್ ಮನೆಯಲ್ಲಿ ಒಂದು ಅಜ್ಜಿ ಅನ್ನವ ಮತ್ತೆ ಏನೋ ಸಾರ ಪರ ಏನೋ ಮಾಡ್ಕೊಂಡು ಇನ್ನೇನು ಉಣ್ಬೇಕು ಅಂತಿದ್ದ. ಇವರಿಬ್ರು ಒಬ್ಬಳಗ್ ಮಾಡ್ಕೊಂಡಿದ್ದ ಇಲ್ಲ, ಆಡಿತ್ತಂತ ಜಾಸ್ತಿ ಹಿಂದಿನ ಕಾಲದಾಗೆಲ್ಲ ಜಾಸ್ತಿ ಮಾಡೋರಂತೆ. ಇವರಿಬ್ರು ನೋಡ್ಬಿಟ್ಟು ಪಾಪ ಹಸ್ಕೊಂಡ್ ಬಂದಿದ್ದೀರಾ ಅಂತ ಬನ್ನಿ ಅಂತ ಹೇಳಿ ತಂಡಿಗೆ ತಕ್ಕಳ್ಳಿ ಅಂತ ತಾಟ ಕೊಟ್ಬಿಟ್ಟು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರ ಹಾಕ್ಬಿಟ್ರಂತೆ. ಯಾರು? ಅಜ್ಜಿ. ಅಜ್ಜಿ ಇವ ಚಾಣಕ್ಯ ಏನ್ ಮಾಡ್ಬೇಕು, ಒಟ್ಟಸ್ತಿತ್ತಲ್ಲ ಅಣ್ಣ, ಒಂದೇ ಸರಿ ಮದ್ಯ ಕೈ ಹಾಕ್ ಸಟ್ ಅಂತ ಸುಟ್ಬಿಡ್ತು ಕೈ. ಅಜ್ಜಿ ಏನ್ ಅನ್ಬೇಕು, ಅಯ್ಯೋ ಮೂರ್ಖ, ಚಾಣಕ್ಯ ತರ ನೀನು ಮಾಡ್ತೀಯಲ್ಲೋ. ಚಾಣಕ್ಯ ಏನ್ ಮಾಡ್ತಾವನೆ ಗೊತ್ತಾ, ಅಮಾತ್ಯ ರಾಕ್ಷಸನ್ನ ಸೋಲ್ಸಕ್ಕೆ ಅವನ ಮೇಲೆ ಯುದ್ಧ ಮಾಡಕ್ ಹೋಯ್ತಾವನೆ, ಅದು ತೆಪ್ಪು. ಮೊದಲಿಗೆ ಎಷ್ಟೇ ಬಿಸಿ ಇದ್ರೂ ಸುತ್ತ ಇರ್ತೈತಲ್ಲ ಅದ್ ತಣ್ಣಗಿರ್ತೈತೆ, ಅದನ್ನ ಕಲ್ಸ್ಕೊಂಡ್ ಉಣ್ಣು ಫಸ್ಟ್. ಹಂಗೆ ಅವನ್ ಸಿಕ್ರು ಏಳು, ಅವನ್ನೇ ಮೊದ್ಲು ಹೋಗಿ ಗೆಲ್ಸಕ್ ಆಗೋದಿಲ್ಲ, ಸುತ್ತ ಇರ್ತಾರಲ್ಲ ಜನ ಅವ್ರನ್ ಫಸ್ಟ್ ಗೆದ್ಗ, ಸುತ್ತಿರೋರನ್ ಗೆದ್ಗಂಗ್ ಗೆದ್ಗಂಗ್ ಗೆದ್ಗಂಬ, ಮದ್ದಕ್ಕಿರೋನ್ ಅವನೇ ಸಿಕ್ಕಾಕತಾನೆ ಅಂತ. ಇವನ್ ಯಾರು ಅಂತಲೇ ಗೊತ್ತಿಲ್ಲ ಎಮ್ಗೆ. ಅವನ್ಗೆ ಆಗ ಚಾಣಕ್ಯಂಗೆ ಜ್ಞಾನೋದಯ ಆಗಿ ಚಂದ್ರಗುಪ್ತ ಮೌರ್ಯನ್ ಕಟ್ಕೊಂಡು ಸುತ್ತ ಇರೋ ಸಂಸ್ಥಾನಗಳನ್ನೆಲ್ಲ ಗೆದ್ಗ ಗೆದ್ಗಂಗ್ ಗೆದ್ಗಂಡು ಆಮೇಲೆ ಅಮಾತ್ಯ ರಾಕ್ಷಸ ಹೋಗಿ ಶರಣ ಬಿಡ್ತಾನಂತ. ತಾತಿ ಹೇಳಮ್ಮ ಚಂದಾಗಿಲ್ವ ಕತೆ? ಚೆನ್ನಾಗದಕ್ಕಪ್ಪ ನೋಡು, ಅನ್ನಕ್ಕೆ ಆಮೇಲೆ ಇದಕ್ಕೆ ಎಷ್ಟ್ ಚಂದಾಗ ನಂಟ ಸೈನ್ಯ ಅಲ್ವಾ. ಅದೇನ್ ಹೇಳು ನಿಂದೀಗ ಈ ಪಿಕ್ಚರ್ನಾಗೆ ಬಾಸು ಬಾಸ ಬಾಸಿಲ್ ಬಾಬ ಅಂದ್ರೆ ಅವನು ನಾಯಕ ಅನ್ನೋ ಬಾಸುಕವ ಅವನು ನಮ್ಗೆ ಕೇಡಿಗಳಿಗೆ ನಾಯಕ ಅನ್ನೋದಿಲ್ಲ ಬಾಸು. ಆಯ್ತಾ? ಇಲನ್ ಕೈ ಅವನಪ್ಪ ಇಲನ್ ಇಲನ್. ನೋಡ ನಾನು ಇಂಗ್ಲಿಷ್ ಕಲ್ತ್ಕೊತೇನೆ. ನಿಂಗೆ ಇಂಗ್ಲಿಷ್ ಬರ್ತದೆ ಬಿಡಪ್ಪ, ಅದಕ್ಕೆ ನನ್ನ ಆಡ್ಕೊಳ್ಳೋದು ನಿನ್ನ ನನ್ನ ಇಂಗ್ಲಿಷ ಕೇಳ ಬರ್ತದೆ ಹಂಗೆ. ಅದಕ್ಕೆ ಈ ಸಣ್ಣ ಪುಟ್ಟ ರೌಡಿಗಳಿರ್ತಾರಲ್ಲಪ್ಪ ಅವ್ರನ್ನೆಲ್ಲ ಒಡೆದಾದ್ಮೇಲೆ ಆಮೇಲಿಂದ ಭಾಷಣ ಹೊಡೆದಾಕದು ಅಲ್ವಾ, ಆಪರೇಷನ್ ಡೈಗಮೆಂಟ್ ರಾಕೆಟ್ ಅಣ್ಣವ್ರ ಪಿಕ್ಚರ್ ಬಿಡು. ಕುಂಗುರ್ ಕೂದಲು ಬಿಟ್ಕೊಂಡಿರ್ತಾನಲ್ಲಪ್ಪ ಅವನು ಅವನು ಇಲನ್ನು ಒಂದೇ ಸರಿ ಇಲನ್ನ ಹೊಡೆಯಕ್ ಆಗದು, ಅಕ್ಕಪಕ್ಕದವ್ರನ್ನ ಹೊಡ್ಕೊಂಡು ಇಲನ್ ತಾವ್ ಕೊನೀಕ್ ಹೋಗ್ಬೇಕು. ಆಮೇಲೆ ಸಿನಿಮಾ ಮುಗ್ದೋಯ್ತದ, ಹೀರೋಯಿನ್ ಸಿಕ್ಬಿಡ್ತಾಳೆ, ಪೊಲೀಸ್ನವ್ರು ಬಂದು ಇಲನ್ ಹಿಡ್ಕೊಂಡು ಹೋಯ್ತಾರೆ, ಹೀರೋ ಹೀರೋಯಿನ್ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಶುಭಂ ಮುಗ್ದೋಯ್ತಲ್ಲ, ಅದು ಸಂಸ್ಕೃತ ಬೇಕಪ್ಪ ನಡಿಯವ. ಏನಾರು ಕಸಾಯ ಹೋಯ್ತಿದ್ರಿ ಟೇಮ್ ಆಯ್ತು, ಟೇಮ್ ಆಯ್ತಪ್ಪ ಫಿಲಮ್ ಮುಗೀತಲ್ಲ ಶುಭಮ್ ಅಂತ ಅಲ್ಲ ಪಿಕ್ಚರ್ ನಾನು ಶುಭಮ್ ಅಂತ ಹೇಳ ಸರಿ, ನಮ್ದು ಏನಾರು ಒಟ್ಟಗ್ ಸೇರಿದ್ಮೇಲೆ ತಾನೆ ನಮಗ್ ಶುಭಮ್. ಅದು ಕಮಲಕ್ಕ ವ್ಯವಸ್ಥೆ ಮಾಡ್ತಾಳೆ, ಏನ್ ಮಾಡಿದ ಯವ ಏನ್ ಬೇಕು ಹೇಳೋಣ. ಇದೇನ್ ಹೋಟ್ಲಲ್ಲಿ ಕೇಳಿದಾಗ ಏನ್ ಕೇಳಿ ಅಂತ ಹೇಳಿದ್ರಲ್ಲ ಹಂಗ ಏನ್ ಕೇಳ್ಬಿಟ್ಟಿಯ ಮಹಾ ಜೈ ಅಣ್ಣನೇ ಹೇಳಿ ಬಿಡು ಏನ್. ಓ ಗಂಟ್ಲಾಕ ನಚ್ಕಾಯ್ತಾ ಅದೇ, ಬಿಸಿ ಬಿಸಿ ಕಾಪಿ ತಕಬಾವ ಕಾಪಿ ಸಾಕು ನಂಗ್ ಸಾಕು, ನಿಂಗೇನಾರು ಬೇಕಿದ್ರೆ ಕೇಳಕ ಫಸ್ಟ್ ಕಾಪಿ ಕೊಡವ ಆಮೇಲೆ ನಾನ್ ಏನ್ ಬೇಕು ಅಂತ ಇಮ್ಮ ಓದಾದ್ಮೇಲೆ ಹೇಳ್ತೀನಿ. ಸರಿ ಬಿಡೋಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ

20 23 ಡಿಗ್ರಿ ಸೆಲ್ಸಿಯಸ್ ಹಾಗೂ ಬೆಳೆ ಉತ್ಪಾದನೆಗೆ 16 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಉತ್ತಮವಾಗಿರುತ್ತದೆ. ಅಣಬೆಯಲ್ಲಿ ಶರೀರಕ್ಕೆ ಅಗತ್ಯವಿರುವ ವಿವಿಧ ಪೋಷಕಾಂಶಗಳು ಸಾಕಷ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಅಡುಗೆಯಲ್ಲಿ ಈ ಅಣಬೆಯನ್ನು ಬಳಸುವ ಪದ್ಧತಿ ಹೆಚ್ಚಾಗುತ್ತಿದೆ. ಅಣಬೆಯನ್ನು ಬಳಸುವ ಮೊದಲು ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ಒಳಗಡೆ ಯಾವುದಾದರೂ ಹುಳುಗಳು ಇವೆಯೇ ಎಂಬುದನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ನಂತರ ಸಣ್ಣ ಚೂರುಗಳಾಗಿ ಕತ್ತರಿಸಬೇಕು. ಅಣಬೆಯನ್ನು ಮಿತಿಯಾಗಿ ಬೇಯಿಸುವುದರಿಂದ ಅದರಲ್ಲಿರುವ ಪೋಷಕಾಂಶಗಳು ಮತ್ತು ಬಾಹ್ಯ ಸ್ವರೂಪವನ್ನು ಕಾಪಾಡಿಕೊಳ್ಳಬಹುದು. ಸ್ಥಳೀಯ ಜನರ ರುಚಿಗನುಗುಣವಾಗಿ ಅಣಬೆಯಿಂದ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಬಹುದಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಆಗಸ್ಟ್ 18 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೆಎಂಎಫ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎನ್ ಸುರೇಶ್ ನಾಯಕ್. 19 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನುಮರಿ ಪಾಲನೆಯನ್ನು ಕುರಿತು ಎಚ್ಡಿಕೋಟೆ ತಾಲೂಕು ಅಂತರಸಂತೆ ಹೋಬಳಿ ರಾಮೇನಹಳ್ಳಿಯ ವಿ ಮಹೇಶ್ ಅವರೊಂದಿಗೆ ಸಂದರ್ಶನ. 4 ಮಾಡೋದಾದ್ರೆ 1 ಅಂತ ಸಾಕು, ಅದು 8 ಹೋದ್ರೆ 2 ಅಂತ ಕಂಪಲ್ಸರಿ ಬೇಕಾಗ್ತದೆ ಸರ್. 4 ನೀರು ಕಡಿಮೆ ಮಾಡಿ ಹಾರ್ವೆಸ್ಟ್ ಮಾಡೋಕ್ಕೆ ಮಾಡಬೇಕಾಗ್ತದೆ. ನಾನು ಬದುಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಸರ್. ಬದು 20 ಕೊಟ್ಟಿದ್ದೀನಿ, 10 ಕೊಟ್ಟಿದ್ದೀನಿ. ನಾನು 3 ಪಾಂಡನ್ನು ನಿರ್ಮಾಣ ಮಾಡಬೇಕಾದ್ರೆ 1 ಬದುನೇ ನಾನು ಕಾಪಾಡಿಕೊಂಡಿದ್ದೀನಿ. ಯಾಕೆ ಬೇಕು ಬದುಗಳು? ಬದುಗಳು ಮೀನು ಕೃಷಿಗೆ ಸಗಣಿನೇ ಬಹಳ ಮುಖ್ಯ ವಹಿಸುತ್ತೆ ಸರ್. ನಾವು ಅದು ಪಾಂಡಿಂದ ಪಾಂಡಿಗೆ ಹೋಗ್ಬೇಕಾದ್ರೆ ವೆಹಿಕಲ್ ಆದರೆ ಒಬ್ಬನೇ ಕೆಲಸ ಮುಗಿಸ್ಬೋದು ಸಗಣಿನ ಒಂದು ಕಡೆಯಿಂದ ಸಾಗಿಸೋಕ್ಕೆಲ್ಲ. ತೀರ ಚಿಕ್ಕದಾದರೆ ವೆಹಿಕಲ್ ಹೋಗಲ್ಲ. ನಾವು ಈ ಟಾಪಿಂದ ಆ ಟಾಪಿಗೆ ಹೋಗ್ಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ, ಲೇಬರ್ ತಗೊಳುತ್ತೆ. ಆಗಸ್ಟ್ 20 ಬುಧವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡ. ನಂತರ ನಮ್ಮ ನಿಲಯದಿಂದ ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ಇಪ್ಪತ್ತೊಂದರಂದು ಗುರುವಾರ ಮಂಡ್ಯದಲ್ಲಿ ನಡೆದ ನಮ್ ಕಂಪನಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಅವತರಣಿಕೆಗಳು. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಆಗಸ್ಟ್ 22 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹವಾಮಾನ ಮಿತ್ರ, ಪ್ರಾಯೋಜಕರು ಪರಿಸರ ನಿರ್ವಹಣೆ ಹಾಗೂ ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು. ನಂತರ ನಮ್ಮ ನಿಲಯದಿಂದ ಸಂಶೋಧನಾ ಸಾರ. ಚಂದ್ರಮುಕುಟ ಪಕ್ಷಿ ಇದು ಈಗ ಅಪರೂಪವಾಗ್ತಾ ಇರುವಂತಹ ಒಂದು ಪಕ್ಷಿ. ಇದನ್ನ ಆಂಗ್ಲ ಭಾಷೆಯಲ್ಲಿ ಹೂಪು ಬರ್ಡ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಉಪುಪಾ ಎಪಾಪ್ಸ್ ಅಂತ. ಇದು ರೈತನ ಮಿತ್ರ ಅಂತಲೇ ಕರಿಬಹುದಾದಂತಹ ಪಕ್ಷಿ. ಆದರೆ ಈಗ ಸುಮಾರು 30 ಬೆಂಗಳೂರು ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಯಾವಾಗಲೂ ಕಾಣಸಿಗ್ತಾ ಇದ್ದಂತಹ ಈ ಪಕ್ಷಿಗಳು ಸಂತತಿ ಕಡಿಮೆಯಾಗಿ ಈಗ ಇದು ಕಾಣೋದೇ ದುರ್ಲಭ ಆಗ್ತಾ ಇದೆ. ಆಗಸ್ಟ್ 23 ಶನಿವಾರ ಕೃಷಿ ಹಾಗೂ ಆರೋಗ್ಯ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಬೊಮ್ಮೂರು ಅಗ್ರಹಾರದ ಕೃಷಿಕ ದಂಪತಿ ಎಸ್ಕೆ ಶಿವರಾಮ್ ಮತ್ತು ಕುಸುಮ ಶಿವರಾಮ್. ಸರ್, ನಾವು ಎಲ್ಲ ಅಂದರೆ ಸರ್ ನಾವೇ ತೆಂಗಿನೆಣ್ಣೆಯಿಂದ ಸ್ವಂತ ನಾವು ಸ್ವತಃ ನಾವು ಮಾಡಿರೋ ತೆಂಗಿನೆಣ್ಣೆಯಿಂದನೇ ಕುಕ್ನ ಫುಡ್ ಪ್ರಿಪೇರ್ ಮಾಡ್ತೀವಿ ನಾವು. ಸರ್, ಯಾವುದು ನಾವು ಹೊರಗಡೆಯಿಂದ ಏನೋ ತರಲ್ಲ ಸರ್, ಎಲ್ಲ ನ್ಯಾಚುರಲ್ ಆಗಿನೇ ಮನೇಲಿ ಪ್ರಿಪೇರ್ ಮಾಡ್ತೀವಿ. ಅಲ್ಲಿ ಹಳ್ಳೀಲಿ ಏನು ಸಿಗುತ್ತೆ ಸೊಪ್ಪು ಏನು ಸಿಗುತ್ತೆ ಅದನ್ನು ನಾವು ಸೊಪ್ಪಿನ ಪಲ್ಯ ಆಗ್ಬೋದು, ಮುದ್ದೆ, ಅಂಬ್ಳಿ ಈ ಥರದ್ದೆಲ್ಲ ನಾವು ಮನೇಲೇ ನ್ಯಾಚುರಲ್ಲಾಗಿ ಮಾಡ್ತೀವಿ ಸರ್. ನಾವು ಹೊರಗಡೆಯಿಂದ ಏನನ್ನು ಇದನ್ನ ತಂದು ನಾವು ಅದನ್ನು ಯೂಸ್ ಮಾಡಲ್ಲ. ಮನೇಲಿ ಹಳ್ಳಿಗಳಲ್ಲಿ ಏನು ಸಿಗುತ್ತೆ ಅದನ್ನು ಏನಿದೆ ಅದರಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ ಸರ್. 24ರಂದು ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಕೊಡಗ್ ಹೋಗಿದ್ದಿಕ್ಕಪ್ಪ, ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ದ, ನಮ್ಮ ಕೆಂಪಿಯವರ ಮಾವನ ಆ ತಮ್ಮನ ಅಳಿಯನ್ ಹೆಂಡ್ತಿ ಮನೆ ಅಲ್ಲದೆ.